ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 4. ಆ ಕಾಲ ಒಂದಿತ್ತು. ಶಾಲಾ ಮಕ್ಕಳ ಆಟಕ್ಕೆಂದು ಶಾಲೆಯೊಳಗಿನ ನಮ್ಮ ಮನೆಯ ಪಕ್ಕ ಏತಪಾತ ಒಂದು ಬಂದು ಸ್ಥಾಪಿತವಾದ ದಿನ. ಎರಡು ಕಬ್ಬಿಣದ ಕಂಬಗಳನ್ನು ನೆಟ್ಟು ಅವುಗಳ ಮೇಲೆ ಅಡ್ಡಲಾಗಿ ಏಣಿ ನಿಲ್ಲಿಸಲಾಗಿತ್ತು. ಕಲ್ಲು ಮಣ್ಣಿನ ತಳಭಾಗಕ್ಕೆ ಹೊಯ್ಗೆ ಇನ್ನೂ ತುಂಬಿರಲಿಲ್ಲ. ನಾನಾಗ 5ನೆಯ ತರಗತಿಯ 8 ವರ್ಷದ ಕ್ಷೀಣಕಾಯದ ಹುಡುಗಿ. 11ನೇ ತರಗತಿಯ ಗುತ್ತಿನ ಮನೆಯ ವಿಜಯ ಶೆಟ್ಟಿ ಸೀರೆ ಉಡುವ ದಡೂತಿ ದೇಹದ ಹುಡುಗಿ. ಅವಳು ನಾನು ಆಟಕ್ಕೆ ನಿಂತೆವು. ವಿಜಯ ಎಣಿಯ ಮೇಲಿದ್ದ ಕೊನೆ ಹಿಡಿದು ಕೆಳಗೆ ಬಂದುದೇ ಇನ್ನೊಂದು ತುದಿ ಹಿಡಿದಿದ್ದ ನನ್ನ ಹಗುರ ದೇಹ ಥಟ್ಟನೆ ಮೇಲೇರಿತು. ಠಣ್ಣೆಂದು ಏಣಿ ನೆಲಕ್ಕೆ ಬಡಿದ ರಭಸಕ್ಕೆ ನಾನು ಕೈಬಿಟ್ಟು ಅಷ್ಟೆತ್ತರದಿಂದ ಕೆಳಗೆ ಬಿದ್ದೆ. ಮೊಣಕಾಲಿಗೆ ಚೆನ್ನಾಗಿ ಜಜ್ಜಿದ ಗಾಯವಾಯಿತು. ಹಲ್ಲೊಂದು ಕಿತ್ತು ಬಂದು ಇನ್ನೊಂದು ಹಲ್ಲು ಸಡಿಲಾಗಿ ಆಡತೊಡಗಿತು. ಮೂಗಿನ ಕೆಳಗೂ ಗಾಯ. ವಿಜಯ ಪೆಚ್ಚಾಗಿ ನನ್ನ ಬಳಿ ಓಡಿ ಬಂದರೆ ಮನೆಯೊಳಗಿದ್ದ ನನ್ನ ಶಾರದತ್ತೆ ಧಾವಿಸಿ ಬಂದು ಬೆನ್ನಿಗೊಂದು ಏಟು ಕೊಟ್ಟು ನನ್ನ ನೆತ್ತಿ ನಿಲ್ಲಿಸಿ ಮತ್ತೆ ಡಾಕ್ಟರ್ ಬಳಿಗೊಯ್ದರು. ಬಿದ್ದ ನೋವಿಗಿಂತ ಹೆಚ್ಚಾಗಿ ಪ್ರೀತಿಯ ಅತ್ತೆ ಪೆಟ್ಟು ಕೊಟ್ಟ ರೇಖೆ ಎಂಬ ನೋವೇ ತೀವ್ರವಾಗಿ ಕಾಡತೊಡಗಿತು. ಮಕ್ಕಳು ಬಿದ್ದಾಗ ತಾಗಿದಾಗ ಭಯವನ್ನು ಓಡಿಸಲೆಂದು ಈ ಪೆಟ್ಟು ಎಂದು ನಂತರ ತಿಳಿಯಿತು. ಪೆಟ್ಟೆಲ್ಲ ಕ್ರಮೇಣ ಗುಣವಾದರೂ ಮುಖಕ್ಕೆ ಕೋರೆ ಹಲ್ಲೊಂದು ಅಲಂಕಾರವಾಗಿ ಬಂತು. ಮತ್ತೆ ದಸರಾ ವೇಷ ಸ್ಪರ್ಧೆಯಲ್ಲಿ ಮೈಗೆಲ್ಲ ಮಸಿ ಬಳಿದು ಮಾವಿನೆಲೆಗಳಿಂದ ಸಿಂಗರಿಸಿಕೊಂಡು ಧರಿಸಿದ ಕೊರಗರ ವೇಷಕ್ಕೆ ಬಹುಮಾನ ಪಡೆದಂದೇ ರಾತ್ರಿ ದೂರದಲ್ಲಿ ಹುಲಿವೇಷದ ಬ್ಯಾಂಡ್ ಕೇಳಿ ನೋಡಲೆಂದು ಓಡುವಾಗ ಚೂಪಾದ ಮೆಣಚು ಕಲ್ಲ ಮೇಲೆ ಬಿದ್ದು ತೊಡೆ ಹರಿದು ಆದ ಗಾಯ ಮಾಯಲು ದೀರ್ಘಕಾಲವೇ ಹಿಡಿಯಿತು. ಗೆಳತಿಯರ ಜೊತೆ ಕೈ ಹಿಡಿದು ಮಟ್ಟ ಮಟ್ಟ ತಿರುಗುವುದು ನನ್ನ ಮೆಚ್ಚಿನ ದಣಿವಿರದ ಆಟವಾಗಿತ್ತು. ಒಂದಿನ ಈ ಆಟ ಅಂಕೆ ಮೀರಿ ತಲೆ ಸುತ್ತು ಬಂದು ವಾಂತಿಯಾಗಿ ಮತ್ತೆ ಯಾರೇ ಹಾಗೆ ತಿರುಗುವುದನ್ನು ಕಂಡರೂ ತಲೆ ಸುತ್ತ ತೊಡಗಿತು. ಒಂದಿನ ಇಂತಹ ಆಟದಲ್ಲಿ ಗಿರಿಜಾ ಟೀಚರ ಮಗ ಮಧುಕರ ಜೊತೆಗಾರನ ಕೈ ಬಿಟ್ಟು ಸ್ಟೇಜ್ನ ಮೂಲೆಗೆ ಅವನ ತಲೆ ಬಡಿದು ಸುರಿದ ರಕ್ತದೋಕುಳಿಯಲ್ಲಿ ಅವನಿಗಿದ್ದ ಹಿಮೋಫಿಲಿಯಾ ರೋಗ ಪತ್ತೆಯಾಗಿತ್ತು. ಆಗ ನಮಗೆ ಅದೊಂದು ಹೊಸ ವಿಷಯವಾಗಿತ್ತು. ಅಂಗಳದ ಸುತ್ತ ಅಮ್ಮನ ಹೂಗಿಡಗಳಿಗೆ ಮನೆ ಎದುರಿನ ಬಾವಿಯಿಂದ ಚಿಕ್ಕ ಕೊಡದಲ್ಲಿ ನೀರೆಳೆದು ತಂದು ಎರೆಯುವ ಕೆಲಸ ನನ್ನ ಪಾಲಿಗಿತ್ತು. ಪುನಃ ಪುನಃ ಎಡವಿ ಬಿದ್ದು ಕೊಡ ಜಜ್ಜಿದಾಗ ಅಮ್ಮನಿಂದ ಬೈಗುಳ್ಳು. ಶಾಲಾ ಸ್ಪೋರ್ಟ್ಸ್ ದಿನದಂದು ಸ್ಕ್ವಾಡ್ ಲೀಡರ್ ಆಗಿ ರಿಲೇಯಲ್ಲಿ ವಿಜಯದ ಮೆಟ್ಟಲಲ್ಲಿ ಪೋಲ್ಗೆ ಕೊನೆಯ ಸುತ್ತು ಬರುವಾಗ ನಾನು ಬಿದ್ದುಬಿಟ್ಟೆ. ಎದ್ದು ಪುನಃ ಓಡಲು ಹೆಜ್ಜೆ ಎತ್ತುವಾಗ ಪುನಃ ಬಿದ್ದೆ. ಮೂರನೇ ಯತ್ನದಲ್ಲೂ ಬಿದ್ದಾಗ ಆಗ ಟೀಚರ್ ನಮ್ಮಮ್ಮ ಏನು ಮಾಡ್ತಿದ್ದೀಯಾ ಅಲ್ಲಿ, ಎದ್ದು ಓಡು ಎಂದು ಕಟುವಾಗಿ ಗದರಿದರು. ನಿರಾಶೆ ನೋವು ನನ್ನಲ್ಲಿ ಮಡುಗಟ್ಟಿತ್ತು. ಶಾಲೆಯ ಟೀಚರ್ಸ್ ಅಮ್ಮನನ್ನು ತರಾಟೆಗೆ ತೆಗೆದುಕೊಂಡರು. ಸ್ಪೋರ್ಟ್ಸ್ ಮುಗಿದುದೇ ನನ್ನನ್ನು ಡಾಕ್ಟರ್ ಬಳಿಗೊಯ್ಯುವಂತೆ ಅಮ್ಮನ ಮೇಲೆ ಒತ್ತಡ ಹೇರಿದರು. ಮನೆಯಿಂದ ಡಾಕ್ಟರ್ MS ಪ್ರಭು ಡಿಸ್ಪೆನ್ಸರಿಗೆ ನಡೆದ ದಾರಿಗುಂಟ ನನ್ನ ಎಡಗಾಲು ನೇತು ಬಿದ್ದಂತಾಗಿ ಕಾಲ ಉಂಗುಷ್ಟದಿಂದ ರಕ್ತ ಒಸರತೊಡಗಿತು. ನನ್ನ ಕಾಲ ಸಮಸ್ಯೆ ಪೋಲಿಯೋ ಇರಬಹುದೆಂದು ಸಂಶಯಿಸಿದ ಡಾಕ್ಟರ್ ಅದನ್ನು ಖಚಿತಪಡಿಸಲು ಡಾಕ್ಟರ್ MS ಪೈ ಬಳಿಗೆ ಕಳುಹಿಸಿದರು. ಅಲ್ಲಿಂದ ನೇರವಾಗಿ ವೆನ್ಲಾಕ್ ಆಸ್ಪತ್ರೆಗೆ. ಕಾಲಿಗೆ ಪ್ಲಾಸ್ಟರ್ ಹಾಕಲಾಯಿತು. ಒಂದೂವರೆ ದಿನದ ಆಸ್ಪತ್ರೆ ವಾಸದ ಬಳಿಕ ನಾನು ಪ್ಲಾಸ್ಟರ್ನೊಂದಿಗೆ ಮನೆಗೆ ಮರಳಿದೆ. ಆಸ್ಪತ್ರೆಯಲ್ಲಿ ನನ್ನ ಅತ್ತ ಇತ್ತ ಇದ್ದ ಇಬ್ಬರು ಮಕ್ಕಳು ನನ್ನ ಸ್ಮೃತಿಪಟಲದಲ್ಲಿ ಅಚ್ಚೊತ್ತಿ ಉಳಿದಿದ್ದಾರೆ. ಅಕ್ಕನ ಮದುವೆಯಲ್ಲಿ ಗರ್ನಾಲೂರಿಸ ಹೋಗಿ ಅದು ಕೈಯಲ್ಲೇ ಸಿಡಿದು ತೋಳೆಲ್ಲ ಸುಟ್ಟು ಚಿಂದಿಯಾಗಿದ್ದ ಹುಡುಗ. ಡಾಕ್ಟರ್ ವಾರ್ಡ್ ಪ್ರವೇಶಿಸಿದರೆ ಸಾಕು ಭಯದಿಂದ ಚೀತ್ಕರಿಸಿ ಓಡಲೆತ್ತಿಸುತ್ತಿದ್ದ. ಮಾಂಸವೆಲ್ಲ ಕಿತ್ತು ಬಂದಂತಿದ್ದ ಆ ತೋಳಿನ ಚಿತ್ರ ಇಂದೂ ಹಸಿಯಾಗಿದೆ. ಹಾಗೆಯೇ ತೆಂಗಿನಕಾಯಿ ತಲೆಗೆ ಬಿದ್ದು ಅಡ್ಡವಾಗಿ ಸೀಳಿದ ತಲೆಯ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಳ್ಳುತ್ತಿದ್ದ 3 ವರ್ಷ ಪ್ರಾಯದ ಹೆಣ್ಣು ಮಗುವಿನ ನಗುಮುಖ. ಬಂದು ಡಾಕ್ಟರ್ ತಾರಾನಾಥ್ ಆಸ್ಪತ್ರೆಯಲ್ಲಿ ಅನುಭವಿ ಡಾಕ್ಟರ್ ಆಗಿದ್ದರೆ ಹೊಸದಾಗಿ ಸೇರಿದ್ದ ಅವರ ತಮ್ಮ ತರುಣ ಡಾಕ್ಟರ್ ಶೇಷಾದ್ರಿ ಅವರನ್ನು ರೌಂಡ್ಸ್ನಲ್ಲಿ ನರ್ಸುಗಳ ಆರಾಧನಾ ದೃಷ್ಟಿ ಹಿಂಬಾಲಿಸುವುದು ಆ ಎಳೆಯ ಪ್ರಾಯದಲ್ಲೂ ನನ್ನರಿವಿಗೆ ಬಂದಿತ್ತು. ನಿಷ್ಣಾತ ಸರ್ಜನ್ ಆದ ಡಾಕ್ಟರ್ ಶೇಷಾದ್ರಿ ಬೆಂಗಳೂರಿನ ರಾಮಯ್ಯ ಹಾಸ್ಪಿಟಲ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅವರ ತಂಗಿ ಡಾಕ್ಟರ್ ಗಿರಿಜಾ ಬೆಂಗಳೂರಿನಲ್ಲಿ ಪ್ರಖ್ಯಾತ ಹೆರಿಗೆ ತಜ್ಞರಾಗಿದ್ದಾರೆ. ಆಸ್ಪತ್ರೆಯಿಂದ ಮನೆಗೆ ಮರಳಿದಾಗ ನನ್ನ ತಂದೆ ನನ್ನನ್ನು ತೋಳಲ್ಲೆತ್ತಿ ಒಳತಂದು ಮಲಗಿಸಿದರು. 2 ತಿಂಗಳು ಮನೆಯಲ್ಲೇ ನನಗೆ ಗೃಹ ಬಂಧನವಾಯಿತು. ಶಾರದತ್ತೆ ಬೊಂಬಾಯಿಗೆ ಪತಿಯ ಬಳಿ ತೆರಳಿದ್ದರಿಂದ ಊರಿಂದ ಅಮ್ಮನ ಚಿಕ್ಕಮ್ಮ ನಮ್ಮ ಈ ಬೆಲ್ಲಮ್ಮ ನನ್ನ ಶುಶ್ರೂಷೆಗೆಂದು ಬಂದರು. 15 ದಿನಗಳ ಬಳಿಕ ಪುನಃ ಆಸ್ಪತ್ರೆಗೆ ಹೋಗಿ ಪ್ಲಾಸ್ಟರ್ ತೆಗೆಯಲಾಯಿತು. 2 ತಿಂಗಳ ಔಷಧೋಪಚಾರದೊಡನೆ ದಿನವೂ ಕಾಲಿಗೆ ಕಾಡ್ಲಿಯವರ ಎಣ್ಣೆ ಹಚ್ಚಿ ಬಿಸಿಲಲ್ಲಿ ನಿಲ್ಲುವ ಉಪಚಾರ. ದಿನವೂ ಬೆಳಿಗ್ಗೆ ಬೆಲ್ಲಮ್ಮ ನನ್ನ ಕ್ಷೀಣ ಕಾಲಿಗೆ ಕಾಡ್ಲಿಯವರ ಎಣ್ಣೆ ಹಚ್ಚಿ ತಿಕ್ಕಿದ ಬಳಿಕ ತಂದೆಯವರು ನನ್ನನ್ನೆತ್ತಿಕೊಂಡು ಹೋಗಿ ಹೊರಗೆ ಬಿಸಿಲಿನಲ್ಲಿ ನಿಲ್ಲಿಸುತ್ತಿದ್ದರು. ಮದರಾಸಿನಿಂದ ನಮ್ಮಮ್ಮನ ದೊಡ್ಡಪ್ಪ ಜಡ್ಜ್ ರಾವ್ ಬಹದ್ದೂರ್ ರಾಮಪ್ಪ ಅಮ್ಮನಿಗೆ ಬರೆದ ಪತ್ರದಲ್ಲಿ ದಿನವೂ ಬೂತಾಯಿ ಮೀನು ಕಾಯಿಸಿ ನನಗೆ ತಿನ್ನಿಸುವಂತೆ ಸಲಹೆ ಇತ್ತರು. ಓದು ಕಲಿತಂದಿನಿಂದಲೂ ನನ್ನ ಸಂಗಾತಿಯಾಗಿದ್ದ ಪುಸ್ತಕಗಳು ಈ 2 ತಿಂಗಳಲ್ಲಿ ನನಗೆ ಮತ್ತೂ ಅಂಟಿಕೊಂಡವು. ಶಾಲೆಯಲ್ಲಿ ನಮ್ಮೆಲ್ಲರ ಅಕ್ಕನಾಗಿದ್ದ ಸಾವಿತ್ರಿ ದೈತೋಟ ಅದೇ ಆಗ ನಮ್ಮ ಹೈಸ್ಕೂಲ್ ಸೇರಿದ್ದರು. ಅವರು ತಮ್ಮ ತಂದೆ ಪಾಣಾಜ ಪಂಡಿತರನ್ನು ಕರೆತಂದರು. ಆವರೆಗಿನ ಅಲೋಪೆಥಿಕ್ ಚಿಕಿತ್ಸೆಯಿಂದ ಸಂಪೂರ್ಣ ಗುಣ ಕಾಣುವುದು ಅಸಾಧ್ಯವೆಂದ ಪಂಡಿತರು ಲೇಹ, ಹಸುವಿನ ತುಪ್ಪ, ಗುಳಿಗೆಗಳ ಆಯುರ್ವೇದಿಯ ಚಿಕಿತ್ಸೆಯನ್ನು ಆರಂಭಿಸಿದರು. ನಾನು ಸಂಪೂರ್ಣ ಗುಣಮುಖಳಾದುದಷ್ಟೇ ಅಲ್ಲ, ಸಣಕಲಾಗಿದ್ದವಳು ದೇಹದಲ್ಲೂ ತುಂಬಿಕೊಳ್ಳುತ್ತಾ ಬಂದೆ. ಪುನಃ ಶಾಲೆಗೆ ಹೋಗಲು ಆರಂಭಿಸಿದಂದು ನಾನು ಜಗತ್ತನ್ನೇ ಜಯಿಸಿದಂತಿದ್ದೆ. ಆದರೆ ಕಾಲು ಸರಿಯಾದರೂ ನನ್ನ ಪ್ರಿಯ ಡ್ಯಾನ್ಸ್ ಕ್ಲಾಸ್ ಆಟೋಟಗಳಿಗೆ ನಾನು ಎರವಾಗಿದ್ದೆ. ನನ್ನ ಕ್ಷೇಮದ ಬಗ್ಗೆ ತಂದೆಯವರಿಗಿದ್ದ ಆತಂಕ ನನ್ನನ್ನು ಇವೆಲ್ಲದರಿಂದ ನಿರ್ಬಂಧಿಸಿತ್ತು. ನೃತ್ಯಾಭ್ಯಾಸ ತಪ್ಪಿದ್ದು ನನಗೆ ತೀವ್ರ ನಿರಾಶೆಯಾಗಿತ್ತು. ಸಂಜೆ ಅಮ್ಮನ ಆಫ್ಟರ್ ಕ್ಲಾಸ್ ಗೇಮ್ಸ್ ಹಾಗೂ ಗೈಡಿಂಗ್ ತರಗತಿಗಳು ಶಾಲಾ ಬಯಲಿನಲ್ಲಿ ನಡೆಯುವಾಗ ನಾನು ನಿರಾಸೆಯಿಂದ ಮನೆಯ ಮೆಟ್ಟಲಲ್ಲಿ ಕುಳಿತು ನೋಡುತ್ತಿದ್ದೆ. ಗರ್ಲ್ ಗೈಡ್ಸ್ ಗೀತೆಗಳನ್ನು ಆಲಿಸುತ್ತಿದ್ದೆ. ಗರ್ಲ್ ಗೈಡ್ಸ್ನಲ್ಲಿದ್ದ ಹಾಗೂ ನುರಿತ ಖೋಖೋ ಪ್ಲೇಯರ್ ಕೂಡ ಆಗಿದ್ದ ತಂಗಿ ಮಂಜುಳನೊಡನೆ ದೂರ ದೂರುಗಳಲ್ಲಿ ವಿವಿಧ ಸ್ಪೋರ್ಟ್ಸ್ ಮೀಟ್ಗಳಿಗೆ, ಗೈಡ್ ಕ್ಯಾಂಪ್ಗಳಿಗೆ, ದಸರಾ ಸ್ಪೋರ್ಟ್ಸ್ಗಾಗಿ ಮೈಸೂರಿಗೆ ಅಮ್ಮ ಹೊರಟಾಗಲೆಲ್ಲ ಈ ಅವಕಾಶ ವಂಚಿತಳಾದ ಬಗ್ಗೆ ನನಗೆ ತುಂಬ ದುಃಖವೆನಿಸುತ್ತಿತ್ತು. ನಗರದ 2 ಲೈಬ್ರರಿಗಳಿಂದ ಹಾಗೂ ಶಾಲಾ ಲೈಬ್ರರಿಯಿಂದ ಸಿಗುತ್ತಿದ್ದ ಪುಸ್ತಕಗಳು ನನ್ನ ಸಂಗಾತಿಯಾಗಿ ಆ ನೋವನ್ನು ಸ್ವಲ್ಪ ಮಟ್ಟಿಗೆ ಮರೆಸಿದವು. ಬಾಲ್ಯದ ಆ ದಿನಗಳಲ್ಲಿ ನಗರದಲ್ಲಿ ಆಗಾಗ ಸಾಗಿ ಹೋಗುತ್ತಿದ್ದ ಸ್ಮಶಾನ ಯಾತ್ರೆಯ ವಿವಿಧ ನೋಟಗಳು, ವೈದ್ಯ ವಿಜ್ಞಾನ ಇಂದಿನಂತೆ ಮುಂದುವರಿದಿರದ ಆ ದಿನಗಳಲ್ಲಿ ಆಗಾಗ ಕೇಳಿಸುವ ಹಿಂದೂ ಸ್ಮಶಾನ ಯಾತ್ರೆಯ ತಾಳ, ಭಜನೆಗಳ ಸದ್ದು ಹಾಗೂ ಅಗರಬತ್ತಿಯ ಗಾಢವಾಸನೆ, ಕ್ರೈಸ್ತರ ಶವಯಾತ್ರೆಯ ಎದೆಗೆ ಬಡಿವಂತಹ ಡೋಲಿನ ರವ ಹಾಗೂ ಪ್ರಾರ್ಥನೆಯೊಡನೆ ಶವವಾಹಕದ ಹಿಂದೆ ಗಂಭೀರವಾಗಿ ಸಾಗಿ ಹೋಗುವ ಶಿಸ್ತಿನ ಹೆಜ್ಜೆಗಳು, ಮರಣವನ್ನು ನಗರಕ್ಕೆ ಸಾರುವಂತೆ ಮಾರ್ದನಿಸುವ ಇಗರ್ಜಿಯ ಘನಗಂಭೀರ ಘಂಟಾರವ. ಅದೊಂದು ದಿನ ಗೆಳತಿ ಲೋಹಿತಾಕ್ಷಿಯ ತಾಯಿ ಹೆರಿಗೆಯಲ್ಲಿ ಕರುಳಬಳ್ಳಿ ಮಗುವಿನ ಕತ್ತಿಗೆ ಸುತ್ತಿಕೊಂಡು ತಾಯಿ ಮಗು ಇಬ್ಬರೂ ತೀರಿಕೊಂಡಾಗ ಆ ತಾಯಿ ಮಡಿಲಲ್ಲೇ ಮಗುವನ್ನಿರಿಸಿ ಸಾಗಿ ಹೋದ ಆ ಸ್ಮಶಾನ ಯಾತ್ರೆ ಎಳವೆಯಲ್ಲಿ ಮನದಲ್ಲಿ ಅಚ್ಚೊತ್ತಿದ ಇಂತಹ ದೃಶ್ಯಗಳನ್ನು ಮರೆಯುವುದಾದರೂ ಎಂತು. ವರ್ಷ ವರ್ಷವೂ ಶಾಲೆಯಲ್ಲಿ ಸಿಡುಬು ನಿರ್ಬಂಧಕ ಹಾಕಿಸಿಕೊಳ್ಳುವುದು ಬಲು ಅಪ್ರಿಯವೂ ಅನಿವಾರ್ಯವೂ ಆಗಿತ್ತು. 1 ವರ್ಷ ಮೇಲ್ತೋಳಿಗೆ ಚುಚ್ಚಿದರೆ ಮರುವರ್ಷ ಮುಂಗೈಗೆ. ನಮ್ಮ ಮನೆಯಲ್ಲಿ ಯಾರಿಗೂ ಚುಚ್ಚಿದ ದಾಕು ವ್ರಣವಾಗಿ ಉಲ್ಬಣಿಸುತ್ತಿರಲಿಲ್ಲ. ಆದರೆ ಎಷ್ಟೋ ಮಕ್ಕಳಲ್ಲಿ ಹಾಗಾಗಿ ಅವರ ತೋಳಲ್ಲಿ ದೊಡ್ಡ ಕಲೆಯನ್ನು ಉಳಿಸುತ್ತಿತ್ತು. ಪ್ರೈಮರಿಯ ಹೆಡ್ ಮಿಸ್ಟ್ರೆಸ್ ನನ್ನ ತಂದೆಯವರ ಚಂಪಕ ವಿಲಾಸ ದೊಡ್ಡ ಮನಮಗಳು ಯು ಸುಂದರಿ ಟೀಚರ್. ಇವರು ಮಧ್ಯಾಹ್ನದ ಬಿಡುವಿನಲ್ಲಿ ನಮ್ಮ ಮನೆಗೆ ಬಂದು ಸೆಕೆ ಸೆಕೆ ಎನ್ನುತ್ತಾ ಸೆರಗಿನಿಂದ ಗಾಳಿ ಬೀಸಿಕೊಳ್ಳುತ್ತಾ ನೆಲದಲ್ಲಿ ಹೊರಗಿರುತ್ತಿದ್ದರು. ಅವರ ಹೊಟ್ಟೆ ದೊಡ್ಡದಾಗುತ್ತಾ ಬಂದಿತ್ತೆಂದು ಗಮನಿಸಿದ ನಮ್ಮ ಅಮ್ಮ ಒತ್ತಾಯದಿಂದ ಅವರನ್ನು ಡಾಕ್ಟರ ಬಳಿಗೆ ಒಯ್ಯುವಲ್ಲಿ ಸಫಲರಾದರು. ತಪಾಸಣೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗಿ ಮತ್ತೆ ಸ್ವಲ್ಪ ಸಮಯದಲ್ಲೇ ಸುಂದರಿ ಅತ್ತೆ ನಮ್ಮನ್ನು ಅಗಲಿದರು. ಅವರ ಕೊನೆಯ ದಿನಗಳಲ್ಲಿ ಅಮ್ಮನೇ ಅವರೊಂದಿಗೆ ಆಸ್ಪತ್ರೆಯಲ್ಲಿದ್ದರು. ಸುಂದರಿ ಅತ್ತೆಯ ಗಂಡ ವೆಂಕಟರಮಣ ಮಾಸ್ಟ್ರು ಕೆನರಾ ಹೈಸ್ಕೂಲ್ನಲ್ಲಿ ವಿಜ್ಞಾನದ ಮಾಸ್ಟ್ರು. ಅವರ ಮಗಳು ಇಂದು ಅಕ್ಕನೆಂದರೆ ನನಗೆ ತುಂಬ ಪ್ರೀತಿ. ಅತ್ಯಂತ ಸೌಮ್ಯ ಮಾತು ನಡೆಯ ಪ್ರಿಯ ಜೀವ ನಮ್ಮ ಇಂದಕ್ಕ. ಅವರ ಗಂಡ ಭಾಸ್ಕರ ಯು ಭಾಸ್ಕರಣ್ಣ ಮಂಗಳೂರಿನ ತಹಶೀಲ್ದಾರರಾಗಿದ್ದರು. ಈ ದಂಪತಿ ಭಾರತ ಸುತ್ತಾಡಿ ಬಂದ ಬಳಿಕ ಭಾಸ್ಕರಣ್ಣ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಂದು ಪ್ರವಾಸ ಕಥನ ಬರೆದಿದ್ದರು. ಪೋಲಿಯೋದಿಂದ ನಾನು ಮನೆಯೊಳಗುಳಿದ ದಸರಾ ರಜೆಯ ದಿನಗಳಲ್ಲಿ ಬೆಂಗಳೂರಿನಿಂದ ನನ್ನಮ್ಮನ ಇನ್ನೋರ್ವ ಚಿಕ್ಕಮ್ಮನ ಮಗಳು ಗೆಳತಿ ಸೊಣ್ಣಲತಾ ಬಂದು ನನ್ನೊಡನಿದ್ದಳು. ನನ್ನಂತೆ ಅವಳಿಗೂ ಓದುವ ಹುಚ್ಚು. ಅಂದಿಗೆ ವರ್ಷದ ಹಿಂದೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಂಬೂರಿಗೆಂದು ನಮ್ಮಮ್ಮ ಬೆಂಗಳೂರಿಗೆ ಹೋಗುವಾಗ ನನ್ನನ್ನು ಜೊತೆಗೆ ಕರೆದೊಯ್ದು ಸ್ವರ್ಣದಲ್ಲಿ ಬಿಟ್ಟಿದ್ದರು. ಆಗಿನ ಬೆಂಗಳೂರು ಹೇಗಿತ್ತೆಂಬುದನ್ನು ಈಗ ನೆನೆದರೆ ರಾಜಾಜಿನಗರದ ಅವರ ಮನೆಯ ಬಳಿ ಕೆರೆ ಇತ್ತು. ಒಂದು ಬೆಳಿಗ್ಗೆ ಹಾಲು ತರಲೆಂದು ಪೆಟಿಕೋಟ್ನಲ್ಲಿ ಹೊರಗೆ ಕೆರೆಯ ಬಳಿಗೆ ಹೋದ ನಾವು ಅಂದಿನ ಬೆಂಗಳೂರು ಆ ಚಳಿಗೆ ಗಡಗಡ ನಡುಗಿದ್ದೆವು. ಇಂದು ಕಟ್ಟಡದ ಕಾಡಾಗಿರುವ ಬೆಂಗಳೂರಿನ ತಾಪಮಾನ ಜಗಜ್ಜಾಹಿರೇ ಆಗಿದೆ. ಬೆಂಗಳೂರಲ್ಲೇ ಕಾಕ್ಸ್ಟೌನ್ನಲ್ಲಿದ್ದ ನಮ್ಮ ಕಸ್ಟಮ್ಸ್ ಗುಂಡಪ್ಪ ಅಂಕಲ್ ತಮ್ಮಲ್ಲಿಗೆ ನನ್ನನ್ನು ಕರೆದೊಯ್ದಿದ್ದರು. ರಸ್ಸೆಲ್ ಮಾರ್ಕೆಟ್ಗೆ ಅವರೊಡನೆ ಹೋದಾಗ ಅಲ್ಲಿನ ಹೂವು, ಹಣ್ಣು, ತರಕಾರಿಗಳ ನೋಟ ಹಾಗೂ ಸುವಾಸನೆ ಇಂದಿಗೂ ನನ್ನ ನೆನಪಲ್ಲಿ ಹಸಿರಾಗಿದೆ. ಹಾಗೆ ಕಬ್ಬನ್ ಪಾರ್ಕಿನಲ್ಲಿ ಅವರೆಲ್ಲರೊಡನೆ ವಿಹರಿಸಿದ ನೆನಪು ಸಹ. ಸ್ವರ್ಣನೊಡನೆ ಇಂದಿಗೂ ಹಸಿರಾಗಿರುವ ನಮ್ಮ ಗೆಳೆತನದ ಮುಖ್ಯ ಬೆಸುಗೆ ನಮ್ಮಿಬ್ಬರಿಗೂ ಪ್ರಿಯವಾದ ಪುಸ್ತಕಗಳೇ. ಆಗ ಐತಿಹಾಸಿಕ ಕಾದಂಬರಿಗಳು ನಮಗೆ ಬಲು ಇಷ್ಟವಾಗಿದ್ದವು. ತರಾಸು, ಕೊರಟಿ, ಸಿದ್ದಯ್ಯ ಪುರಾಣಿಕರ ಕಾದಂಬರಿಗಳಲ್ಲಿ ನಾವು ಮುಳುಗೇಳುತ್ತಿದ್ದೆವು. ರಜೆ ಮುಗಿದು ಹಿಂದಿರುಗಿದ ಸ್ವರ್ಣ ಮುಂದಿನ ಭೇಟಿಗಳಲ್ಲೆಲ್ಲ ಪುಸ್ತಕಗಳನ್ನು ನನಗೆ ಪ್ರೀತಿಯ ಕಾಣಿಕೆಯಾಗಿ ತರುತ್ತಿದ್ದಳು. ಶಾಲೆಯಲ್ಲಿ ರಾಷ್ಟ್ರೀಯ ದಿನಗಳ ಸಂಭ್ರಮಾಚರಣೆಗಳು, ಅಲ್ಲೂ ಸುತ್ತಣ್ಣ ಲೈಬ್ರರಿಗಳಲ್ಲೂ ಲಭ್ಯವಾದ ಮೌಲಿಕ ಪುಸ್ತಕ ಸಂಪತ್ತು ನನ್ನ ಮನೋವಿಕಸನಕ್ಕೆ ಕಾರಣವಾದವು. ಮನೆ ಎದುರು ರಸ್ತೆಯ ಆಚೆ ಕೆಲವೇ ಹೆಜ್ಜೆಗಳ ಅಂತರದಲ್ಲಿದ್ದ ಸಬ್ಜೈಲಿನ ಗೋಡೆ ಹಾರಿ ಕೈದಿ ಪೆರಿಸ್ ಪರಾರಿಯಾದಾಗ ದೀರ್ಘವಾಗಿ ಧ್ವನಿಸಿದ ಪೊಲೀಸ್ ವಿಸಿಲ್ ಹಾಗೂ ನಂತರ ಎತ್ತರಿಸಿದ ಜೈಲಿನ ಗೋಡೆ. ಮನೆ ಎದುರಿನ ಕಾರ್ನಾಡ್ ಸದಾಶಿವರಾವ್ ಲೈಬ್ರರಿಯ ಹಿತ್ತಿಲೊಳಗೆ ಹುಲ್ಲು ಮೇಲೆಂದು ಹೊಕ್ಕಿದ ತುಂಬು ಗಬ್ಬದ ದನವೊಂದು ಮೇಲಿನ ದಿಬ್ಬದಿಂದ ಕಾಲು ಜಾರಿ ಚೂಪಾದ ಸರಳುಗಳ ಆ ಗೇಟಿನ ಮೇಲೆ ಬಿದ್ದು ಸರಳುಗಳು ಹೊಟ್ಟೆ ಹೊಕ್ಕು ರಾತ್ರಿಯಿಡೀ ಅರಚುತ್ತಾ ಇದ್ದು ಬೆಳಗಾಗುವಾಗ ಅಲ್ಲೇ ಪ್ರಾಣ ಬಿಟ್ಟ ಆ ಘೋರ ದುರಂತ. ಕ್ಲಾಸಿನಲ್ಲಿ ನಮಗೆ ರೆಬಿಸ್ ಬಗ್ಗೆ ಪಾಠ ಮಾಡಿದ ಕೆಲವೇ ದಿನಗಳಲ್ಲಿ ಮನೆಯ ನಾಯಿಮರಿ ಕಚ್ಚಿ ರೆಬಿಸ್ನಿಂದ ಕೊನೆಯುಸಿರೆಳೆದ ವಿಜ್ಞಾನದ ನಮ್ಮ ಎ ಸುಂದರಿ ಟೀಚರ್. ಇವೆಲ್ಲ ಮನದಲ್ಲ ಅಚ್ಚೊತ್ತಿದ ಗಾಢ ಚಿತ್ರಗಳು. ಶಾಲೆಯ ಸೋಪಾನಗಳ ಅತ್ತಿತ್ತ ಇದ್ದ ದಂಡೆಗಳಲ್ಲೆಲ್ಲ ಅಮ್ಮ ನೆಟ್ಟು ಬೆಳೆಸಿದ ಹೂಗಿಡಗಳು. 18 ಮೆಟ್ಟಲುಗಳ ಈ ಸೋಪಾನದಲ್ಲಿ ದೀಪಾವಳಿ ಆಚರಣೆಗೆ ನಮ್ಮ ಡ್ರಾಯಿಂಗ್ ಟೀಚರ್ ಗ್ರೀಟಾ ಸತ್ಯಾರ್ಥಿ ಭಾರತ ಭೂಪಟವನ್ನು ಬಿಡಿಸಿ ಅದರಲ್ಲಿ ಹಣತೆಗಳನ್ನಿಟ್ಟು ದೀಪ ಬೆಳಗಿದಾಗ ಆ ನರುಗತ್ತಲಲ್ಲಿ ಅದು ಶೋಭಿಸಿದ ಪರಿ. ಧ್ವಜಾರೋಹಣಕ್ಕೆ ಇಲ್ಲಿನ ಗಿಡಗಳ ಗೌರಿ, ವೆಲ್ವೆಟ್, ಗೊಂಡೆ, ಗುಲಾಬಿ ಹೂಗಳ ಪುಷ್ಪವೃಷ್ಟಿ. ಆನಿಬೆಸೆಂಟ್ ಡೇ ಅಕ್ಟೋಬರ್ 1 ನಮ್ಮ ಸ್ಕೂಲ್ ಡೇ ಆಗಿತ್ತು. ಅಂದು ಧ್ವಜಾರೋಹಣದ ಬಳಿಕ ಎಲ್ಲ ಮಕ್ಕಳಿಗೂ ಕೊಡಿಯಾಲಗುತ್ತಿನ ಗದ್ದೆಯ ಒಂದೊಂದು ಇಡೀ ಕಬ್ಬು. ಕಬ್ಬನ್ನು ಎಳೆಯುತ್ತಾ ಮಕ್ಕಳು ಮನೆಗೆ ತೆರಳುವ ಗಡಿಬಿಡಿ. ಗುತ್ತಿನ ಗದ್ದೆಗಳೆಲ್ಲ ಮಾಯವಾಗಿರುವ ನಗರೀಕರಣದಲ್ಲಿ ಈಗ ಇಡೀ ಕಬ್ಬು ಇತ್ತರೆ ಅದನ್ನು ಮನೆಗೊಯ್ಯುವ ಮಕ್ಕಳೆಲ್ಲಿ? ಆಗ ಒಯ್ಯಲು ವಾಹನ ದಟ್ಟಣೆ ಇರದ ಖಾಲಿ ರಸ್ತೆಗಳಲ್ಲಿ? ಸ್ಕೂಲ್ ಡೇ ಹಾಗೂ ವಸಂತೋತ್ಸವದ ನೃತ್ಯ ನಾಟಕಗಳ ವೈಭವವನ್ನು ಮರೆಯುವುದೆಂತು? ಆ ದಿನಗಳಲ್ಲಿ ಡಾನ್ ಬಾಸ್ಕೋ ಹಾಲ್ನಲ್ಲಿ ನೋಡಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನಾಟಕದಲ್ಲಿ ಅಮ್ಮನ ಗೆಳತಿ ಗೈಡ್ ಕಮಿಷನರ್ ಹಮೀದ ಝಾನ್ಸಿ ರಾಣಿಯಾಗಿ ನಟಿಸಿದ ಪರಿಗೆ ನನ್ನ ರೋಮ ರೋಮವೂ ನಿಮಿರಿ ನಿಂತಿತ್ತು. ಹೌದು, ಆ ಕಾಲ ಒಂದಿತ್ತು, ದಿವ್ಯತಾನಾಗಿತ್ತು, ಬಾಲ್ಯವಾಗಿತ್ತು. ಮುಂದುವರಿಯಲಿದೆ.